ಪರಿಸರ ಗೀತೆಗಳು. ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ ರಸತಾಣ ರಸತಾಣ ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ ಸಂಪನ್ಮೂಲದ ಉಗ್ರಾಣ ವನಗಳೇ ಮುಕ್ತಿಯ ತಾಣಗಳು ಬದುಕಿಗೆ ಶಕ್ತಿಯ ಕೇಂದ್ರಗಳು ಕಾಡುಗಳಿಲ್ಲದೆ ನಾಡಿಲ್ಲ ಕಾಡುಗಳಿಲ್ಲ ವರದಾನ ಸಂಪನ್ಮೂಲದ ಉಗ್ರಾಣ ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ ರಸತಾಣ ರಸತಾಣ ಜಯವನು ಸಾರುತ್ತಿವೆ ಹೋಗಿಲೆಗೆ ಪರಿಸರ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಈಗ ಸಮಯ 7:00. ಇದೀಗ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. कृपया हमारे अगले कार्यक्रम की प्रतीक्षा कीजिए. ये आकाशवाणी है. दुबई इंटरनेशनल क्रिकेट स्टेडियम दुबई में भारत और श्रीलंका के बीच खेले जाने वाले महिलाओं के आईसीसी टी20 विश्व कप 2024 क्रिकेट मैच का आंखों देखा हाल सुनने से पहले आइए सुनते हैं विशेष कार्यक्रम फर्स्ट बॉल 20. This is Akashvani. We now bring you ball-by-ball commentary on the ICC Women's T20 World Cup match 2024 to be played between India and Sri Lanka at Dubai International Cricket Stadium, Dubai. Before that, listen to a special program, First Ball 20. First Ball 20. And a very warm welcome to all the listeners of Akashvani. Main hu Sakshi Mandwar aur aap sabhi ka swagat karna chahungi First Ball 20 mein. Aaj hamare studio driven show ke andar yahan par hamare sath maujood hain mere co-comment co-anchor and priya mitra Anupam Pathak ji. Ji bahut bahut namaskar. गुड इवनिंग अनुपम. एंड हमारे साथ आज दोस्तों यहाँ पर दो बहुत खास मेहमान जुड़ रहे हैं. आई वुड फर्स्ट ऑफ ऑल लाइक टू इंट्रोड्यूस फॉर्मर इंडिया क्रिकेटर चेतन शर्मा. गुड इवनिंग चेतन. गुड इवनिंग. एंड उनके साथ हमारे साथ आज यहाँ पर मौजूद है BCCI कोच रविंदर सिंह. गुड इवनिंग रविंदर. गुड इवनिंग सर. नाउ क्विकली टू स्टार्ट ऑफ द कॉन्वर्सेशन जेंटलमैन, चेतन आई कम टू यू. दिस इज अ डू ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:51. ಇತಿಹಾಸದ ಪುಟಗಳಲ್ಲಿ ಅಡಗಿರುವ ರಹಸ್ಯವು, ಸಂಸ್ಕೃತಿ ಮತ್ತು ಪರಂಪರೆಯ ಇಲ್ಲಿ ಕಿರೀಟವು, ಮಹಾರಾಷ್ಟ್ರದ ಗಲ್ಲಿಗಳು ಕರೆಯುತ್ತಿವೆ ಬಾ ಪ್ರವಾಸಿ. ಪ್ರೇಮ ಭಕ್ತಿಯ ಇಂಥ ಸಂಗಮ ಸಿಗದು ಇನ್ನೆಲ್ಲೂ. ಬಣ್ಣಗಳಲ್ಲಿ ಮುಳುಗಿದ ಪ್ರತಿಯೊಂದು ನೋಟ, ಸಹ್ಯಾದ್ರಿ ಬೆಟ್ಟದ ಕೂಗುನಿಗೇರ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ಸಂಖ್ಯೆ 9403878864 ಮೂಲಕ ಸಂಪರ್ಕಿಸಿ ಅಥವಾ maharashtratourism.gov.in ಗೆ ಲಾಗಿನ್ ಆಗಿ. ಆತ್ಮೀಯ ಕೇಳುಗರೆ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ ನಿಮ್ಮ ಮೆಚ್ಚಿನ ಆಕಾಶವಾಣಿಯಲ್ಲಿ ರಾಜ್ಯವ್ಯಾಪಿ ಜಾಲದಲ್ಲಿ. October 12 ಶನಿವಾರ ಮಧ್ಯಾಹ್ನ 1:30-4:30 ಆಕರ್ಷಕ ಜಂಬೂ ಸವಾರಿಯ ವೀಕ್ಷಕ ವಿವರಣೆ ನಿಮ್ಮ ಆಕಾಶವಾಣಿಯಲ್ಲಿ ಆಲಿಸಿ ಆನಂದಿಸಿ. ವೀಕ್ಷಕ ವಿವರಣೆಯ ಪ್ರಾಯೋಜಕರು KSIC ಲಿಡ್ಕರ್ ಮತ್ತು ದಸರಾ ಮಹೋತ್ಸವ ಸಮಿತಿ ಜಿಲ್ಲಾ ಆಡಳಿತ ಮೈಸೂರು. ಗಾನ ಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ವಿವಿಧ ಹಬ್ಬಗಳ ಸೀಸನ್ ಒಂದು ಕಡೆ ಆಯಿತು ಅಂತ ಅಂದರೆ ವಿವಿಧ ಡಿಸ್ಕೌಂಟ್ಗಳು ಕೊಡುವಂತಹ ಡಿಸ್ಕೌಂಟ್ಗಳ ಮಾಯೆಯ ಸೀಸನ್ ಮತ್ತೊಂದು ಕಡೆ ಅನ್ನುವಂಥ ವಿಷಯದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಇನ್ನು ಹಿಂದೆ ಎಲ್ಲ ಶಾಪಿಂಗ್ ಹೇಗಿರುತ್ತಿತ್ತು, ಅದಕ್ಕೆ ಒಂದು ಘನತೆ ಇತ್ತು ಅಂತ ಹೇಳಿದ್ದೆ. ಏನಪ್ಪ ಅಂತಹ ಮಾತುಗಳು ಅಂತ ನಾವು ತಿಳ್ಕೊಳ್ಳೋದಾದರೆ, ಮೊದಲೆಲ್ಲ ಅವಶ್ಯಕತೆ ಇದ್ದಾಗಷ್ಟೇ ಶಾಪಿಂಗನ್ನು ಮಾಡ್ತಾಯಿದ್ರು. ವಿಶೇಷವಾಗಿ ಯಾವುದೇ ಹಬ್ಬ ಆಗ್ಬೋದು, ಮದುವೆ, ಸಮಾರಂಭ, ಇದಕ್ಕೆ ಆದಂಥ ಅಥವಾ ಯಾರಿಗೂ ಯಾವುದಾದ್ರೂ ಸಮಾರಂಭಕ್ಕೆ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳೋದು, ಮನೆಗೆ ಹೊಸ ವಸ್ತುವನ್ನು ಖರೀದಿಸೋದು, ಇದೆಲ್ಲ ಅದಕ್ಕೆ ಆದ ಒಂದು ಪರ್ಫೆಕ್ಟ್ ಒಂದು ಸರಿಯಾದ ಸಮಯ ಇರ್ತಾಯಿತ್ತು, ಅವಶ್ಯಕತೆ ಇರ್ತದೆ, ಸಮಯ ಜೊತೆಗೆ ಅವಶ್ಯಕತೆ ಇರ್ತಾಯಿತ್ತು. ಇನ್ನು ಶಾಪಿಂಗ್ಗಳು ಸುಮ್ಮನೆ ಆಗ್ತಾ ಇರಲಿಲ್ಲ, ಹೋಗಬೇಕಾದ್ರೆ ಒಂದು ದಿನ ಪ್ಲ್ಯಾನ್ ಮಾಡಿಕೊಂಡು ಇಂಥದ್ದೇ ದಿನ ಅಂತ ಮುಂಚಿತವಾಗಿ ತಿಳ್ಕೊಂಡು ಶಾಪಿಂಗನ್ನು ಮಾಡಬೇಕಾಗಿತ್ತು. ಆಗ ಶಾಪಿಂಗ್ ನೆಪದಲ್ಲಿ ಹಿಂದೆ ಎಲ್ಲ ಎಷ್ಟೋ ಬಾರಿ ಶಾಪಿಂಗ್ ಹೋಗೋರು ಮನೆಯಿಂದನೇ ಅಡುಗೆ ಮಾಡಿಕೊಂಡು ಊಟ ತೆಗೆದುಕೊಂಡು ಹೋಗುವಂಥ ಅಭ್ಯಾಸ ಇರ್ತಾ ಇತ್ತು. ಅಲ್ಲಿ ಶಾಪಿಂಗ್ ಮಾಡುವಂಥ ಸಂದರ್ಭದಲ್ಲೇ ಸಮಯ ಏನಾರು ಆಯಿತು ಅಂದರೆ ಅಲ್ಲೇ ಎಲ್ಲರೂ ಕೂತು ಒಂದು ಪಾರ್ಕಲ್ಲೆಲ್ಲ ಒಂದು ಕಡೆ ಕೂತು ಊಟವನ್ನು ಮಾಡಿಕೊಂಡು ಆ ಮದುವೆಗೋ ಅಥವಾ ಹಬ್ಬಕ್ಕೆ ಏನೇನು ಸಾಮಾನನ್ನು ತೆಗೆದುಕೊಂಡು ಬರಬೇಕಿತ್ತು ಅದನ್ನೆಲ್ಲ ತಗೊಂಡು ಬರ್ತಾ ಇದ್ರು. ವಿಶೇಷವಾಗಿ ಹಾಗೆಲ್ಲ ಸಂತೆಗಳು ಒಂಥರ ಅದು ದೊಡ್ಡ ಶಾಪಿಂಗ್ಗೆ, ಹಾಗೆಯೇ ಸಂತೆ ಇಲ್ಲದಿದ್ರು ಸಹ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗಿ ಹಳ್ಳಿಗಳಿಂದ ಎಲ್ಲರೂ ಒಂದು ಬಸ್ಸನ್ನು ಸಹ ಗುರುತು ಮಾಡ್ಕೊಬಿಡ್ತಾರೆ, ಇಂಥ ಬಸ್ಸಲ್ಲಿ ಈ ಟೈಮ್ಗೆ ಈ ಬಸ್ಸಲ್ಲಿ ಹೋಯ್ತು ಮಾರ್ನಿಂಗ್ ಅಂದರೆ, ಈಗ ಸಿದ್ದೇಶ್ವರ ಬಸ್ಸಲ್ಲಿ ಹೋಗೋದು ಸಂಜೆ ಉದಯರಂಗ ಬಸ್ಸಲ್ಲಿ ಬರೋದು, ಇನ್ಯಾವುದೋ ಮಹದೇಶ್ವರ ಬಸ್ಸು ಹೀಗೆ, ಅಥವಾ ಗೌರ್ಮೆಂಟ್ ಬಸ್ಸು, ಯಾವುದೋ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ಹೋಗಿ ಶಾಪಿಂಗನ್ನು ಮಾಡ್ತಾಯಿದ್ರು. ಆಗ ದುಡ್ಡನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಆ ದುಡ್ಡು ಎಷ್ಟನ್ನು ತೆಗೆದುಕೊಂಡಿದ್ರು, 500,000 10,000 ಎಷ್ಟಾದರೂ ಆಗ್ಬೋದು, ಆ ದುಡ್ಡಿನ ಲಿಮಿಟೇಷನ್ ಒಳಗಡೆನೆ ಶಾಪಿಂಗ್ ಆಗ್ತಾಯಿತ್ತು. ಆಮೇಲೆ ಖುದ್ದು ಹೋಗಿ ಶಾಪಿಂಗನ್ನು ಮಾಡ್ತಾ ಇದ್ದದ್ರಿಂದ ಯಾವುದು ಬೆಸ್ಟ್ ಅನ್ನೋದನ್ನು ಚೂಸ್ ಮಾಡಿ ಡಿಸೈಡ್ ಆಗಿ ಅಲ್ಲೇ ಓಕೆ ಮಾಡಿ ತೆಗೆದುಕೊಂಡು ಬರ್ತಾಯಿದ್ರು. ಆಮೇಲೆ ಮನಸ್ಸಿಗೆ ಒಂದು ಸಮಾಧಾನ ಇರ್ತಿತ್ತು, ಓಕೆ ನಾನು ತೆಗೆದುಕೊಂಡು ಬಂದಿದ್ದು ಬೆಸ್ಟ್ ಆಗಿರುವಂತಹ ಒಂದು ಐಟಮೇನೆ, ಇನ್ನೇನು ಯೋಚನೆ ಇಲ್ಲ, ಇನ್ನೇನಿದ್ರು ಅದನ್ನು ಬಳಸೋದಷ್ಟೇ. ಆದರೆ ಶಾಪಿಂಗಲ್ಲಿ ಬರೋವರೆಗೂ ಒಂದು ಟೆನ್ಷನ್, ಆನ್ಲೈನ್ ಶಾಪಿಂಗ್ ಮಾಡೋಕೆ ಬರೋವರೆಗೂ ಒಂದು ಟೆನ್ಷನ್ನು, ಬಂದಮೇಲೆ ಒಂದು ಟೆನ್ಷನ್ನು, ಬಂದು ಆ ವಸ್ತುವನ್ನು ಉಪಯೋಗಿಸಿದ ಮೇಲೆ ಅದು ಸರಿ ಇಲ್ಲ ಅಂದರೆ ಮತ್ತೊಂದು ಟೆನ್ಷನ್ನು, ಮತ್ತೆ ರಿಟರ್ನ್ ಮಾಡೋದು. ಹೌದು, ಎಲ್ಲವೂ ಈಸಿ ಆಗಿದೆ, ಆದರೆ ಮನಸ್ಸಿಗೆ ಒಂದು ನೆಮ್ಮದಿ ಕೊಡ್ತಿದ್ದಲ್ಲ ಅದು ನೇರವಾಗಿ ಮಾಡ್ತಿದ್ದಂಥ ಶಾಪಿಂಗಲ್ಲೇ ಸಿಗ್ತಾ ಇತ್ತು. ಹಾಗೆ ಶಾಪಿಂಗ್ ಮಾಡೋಕೆ ಹೋದಾಗ ಎಷ್ಟೋ ಜನರ ಪರಿಚಯ ಆಗ್ತಿತ್ತು, ಆ ಪರಿಚಯ ಏನೇನಾಗಿ ಪರಿವರ್ತನೆ ಆಗ್ತಾಯಿತ್ತು, ಎಂತೆಂಥ ಮರೆಯಲಾಗದ ವ್ಯಕ್ತಿಗಳು ಸಿಗ್ತಾಯಿದ್ರು. ಈಗ ಅಂತಹ ಸಂತೆಯಲ್ಲಿ ಪರಿಚಯ ಆದಂಥ ಒಂದು ಮರೆಯಲಾಗದ ಪ್ರೇಮ ಕಥೆಯಾದಂಥ ಒಂದು ಗೀತೆಯನ್ನು ಕೇಳೋಣ ಸ್ನೇಹಿತರೆ. ನಿಮ್ಮ ಸಂದೇಶಗಳು ಬರಲಿ, ನಿಮ್ಮ ಸಂದೇಶಗಳು, ನಿಮ್ಮ ಮಾತುಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಹೆಚ್ಚು ಪೂರಕ. ಕಂಡ್ಲೆ ಇವನ್ ಯಾರ ಮಗನು ಹಿಂಗವನಲ್ಲ ಇವನ್ ಯಾರ ಮಗಳು ಇಡೀ ಬಜಾರ್ನ ಕೊಂಡು ತರಬೇಕಾಗಿಲ್ಲ, ಆದರೆ ಆನ್ಲೈನ್ ಶಾಪಿಂಗ್ ಅಂತ ಕೂತಾಗ 50%ವರೆಗೂ ಡಿಸ್ಕೌಂಟ್ ಅಂದಾಗ, 70%ವರೆಗೂ ಡಿಸ್ಕೌಂಟ್ ಅಂದಾಗ ಇಡೀ ಶಾಪಿಂಗ್ ಎಲ್ಲ ಮಾಡಿ ಮುಗಿಸ್ಬೋಣ ಅನ್ನುವಂಥ ಮನಸ್ಥಿತಿ ನಮ್ಮೆಲ್ಲರದಾಗಿರುತ್ತೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಹಬ್ಬಗಳ ಸೀಸನ್ ಒಂದು ಕಡೆ ಆಯಿತು ಅಂದರೆ ಬಗೆ ಬಗೆಯ ಡಿಸ್ಕೌಂಟ್ಗಳ ಆನ್ಲೈನ್ ಶಾಪಿಂಗ್ ಸೀಸನ್ ಇನ್ನೊಂದು ಕಡೆ. ಈ ಒಂದು ವಿಷಯದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಅಂದಿನ ಶಾಪಿಂಗೇ ಚೆನ್ನಾಗಿತ್ತು, ಅದರಲ್ಲಿ ಏನಿಲ್ಲ ಅಂದರೂ ಅಟ್ ದ ಎಂಡ್ ನಾವು ತೆಗೆದುಕೊಂಡು ಹೋಗುವಂಥ 100 ರೂಪಾಯಿಗೂ ಸಹ ತೃಪ್ತಿ ಇತ್ತು. ಆದರೆ ಇವತ್ತಿನ ಆನ್ಲೈನ್ ಶಾಪಿಂಗ್ನಲ್ಲಿ ಆ ಜಾಗದಲ್ಲಿ 1,000 ಖರ್ಚು ಮಾಡಲಿ, 1,00,000 ಖರ್ಚು ಮಾಡಲಿ ತೃಪ್ತಿ ಇದೆಯಾ ಇಲ್ಲ, ಜೊತೆಗೆ ಆದರೆ ಏನಾದರೂ ಸಮಾಧಾನ ಇದೆಯಾ ಇಲ್ಲ. ಕೆಲವರಿಗೆ ಸುಮ್ಮನೆ ಹೇಳಿದೆ ನಾನು ನಮ್ಮ ಸ್ನೇಹಿತರು ಹೇಳುವಂಥ ಮಾತುಗಳನ್ನ, ಏನಕ್ಕೆ ಶಾಪಿಂಗ್ ಮಾಡಿದೆ ಅಂತ ಅಂದರೆ ಬೋರ್ ಆಯಿತು ಅದಕ್ಕೆ ಶಾಪಿಂಗ್ ಮಾಡಿದೆ ಅನ್ನುವಂಥ ಮನಸ್ಥಿತಿಗೆ ಎಷ್ಟೋ ಸ್ನೇಹಿತರು ತಲುಪಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಲೇಡೀಸ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ಶಾಪಿಂಗ್ ವಿಷಯದಲ್ಲಿ ಇಂತಹ ಕೆಲಸಗಳನ್ನೆಲ್ಲ ಹೆಚ್ಚು ಮಾಡುವಂತಹ ಮನಸ್ಥಿತಿನ ಒಮ್ಮೆ ತೋರಿಸ್ತಾರೆ. ಎಲ್ಲರೂ ಈಕ್ವಲ್ ಆಗಿದ್ದಾರೆ ಈಗ ಆನ್ಲೈನ್ ಶಾಪಿಂಗ್ ಅಂತ ಬಂದಾಗಿಂದ, ಆದರೆ ಹೆಚ್ಚು ಒಮ್ಮೊಮ್ಮೆ ಈ ಥರ ಆಗುತ್ತೆ, ಸುಮ್ಮನೆ ಬೋರ್ ಆಯಿತು ಶಾಪಿಂಗ್ ಮಾಡಿದೆ ಅನ್ನುವಷ್ಟು. ಹಾಗೆ ಇದು ಬರೀ ಅನಾನುಕೂಲಗಳೇನಾ ಇಲ್ಲ, ಇದರಿಂದ ತುಂಬ ಹುಡುಗರಿಗೆ ಆನ್ಲೈನ್ ಶಾಪಿಂಗಿಂದ ಕೆಲಸ ಸಿಕ್ಕಿದೆ. ಸಾಕಷ್ಟು ಡೆಲಿವರಿ ಬಾಯ್ಸ್ಗೆ ಬಹಳ ಕೆಲಸ, ಎಷ್ಟೋ ಒಂದು ಮಟ್ಟದ ಒಂದು ಜಾಬ್ ಸೆಕ್ಟರ್ನ ಇಂಡಿಯಾದಲ್ಲಿ, ಇವಾಗ ಇಂಡಿಯಾದಲ್ಲಿ ಎಲ್ಲ ಪ್ರಪಂಚದ ಎಲ್ಲ ಕಡೆ ಒಂದು ಅವ್ರದ್ದೇ ಆದಂಥ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಆನ್ಲೈನ್ ಶಾಪಿಂಗ್ ಸಹ ಕಾರಣ ಆಗಿದೆ. ಹೌದು, ವೆಬ್ಸೈಟ್ಗಳು ಡೆವಲಪ್ ಆಯಿತು, ಅದಕ್ಕೋಸ್ಕರ ಅದನ್ನು ಮೇಂಟೈನ್ ಮಾಡೋಕ್ಕೆ ಟೆಕ್ನಿಷಿಯನ್ಸ್, ಫುಲ್ ಟೈಮ್ ಎಂಪ್ಲಾಯೀಸ್, ಸೇಫ್ಟಿ ಇವೆಲ್ಲ ಬೇಜನ್ ಬೇಕಾಗುತ್ತೆ. ನಿಜ, ಎಲ್ಲವೂ ಸಹ ಒಂದು ಒಳ್ಳೆಯ ರೀತಿಯೇ, ಅಗೇನ್ ಪ್ಲಸ್ ಮೈನಸ್ ಎರಡೂ ಇದೆ. ಅದರಲ್ಲಿ ನೋಡೋದು ಹೋಯಿತು ಅಂತ ಆ ಥರ ನೋಡಿದ್ ಗಮನಿಸ್ತು ಅಂತ ಅಂದರೆ ಮೈನಸ್ ಹೆಚ್ಚಾಗಿ ಕಾಣುತ್ತೆ. ಆನ್ಲೈನ್ ಶಾಪಿಂಗ್ ಮಾಡುವಾಗ ಡಿಸ್ಕೌಂಟ್ಗಳ ಯಾವಾಗ ಡಿಸ್ಕೌಂಟ್ ಇರುತ್ತೆ ಅವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಹೇಗಪ್ಪ ಕಂಡುಹಿಡಿಯೋದು ಡಿಸ್ಕೌಂಟ್ ಜಾಸ್ತಿ ಇದೆ, ಈ ಪ್ರಾಡಕ್ಟ್ನ ನಾನು ತೆಗೆದುಕೊಳ್ಬೋದಾ ಇಲ್ಬೋದಾ, ಅದಕ್ಕೊಂದು ಟ್ರಿಕ್ ಇದೆ ಸ್ನೇಹಿತರೆ. ಆ ಟ್ರಿಕ್ ಅಂತ ಏನು ಅಂತ ತಿಳಿಸ್ಕೊಡ್ತೀನಿ ಒಂದು ಗೀತೆಯ ನಂತರ. ನಿಮ್ಮ ಮಾತುಗಳು ಸಹ ಬರಲಿ, ನಿಮ್ಮ ಸ್ವಾರಸ್ಯಕರವಾದ ಅನುಭವಗಳು ಏನಾದರೂ ಇತ್ತು ಅಂದರೆ ಅದನ್ನು ತಿಳಿಸ್ಕೊಡಿ. ಕಣ್ಣಲ್ಲಿ ಬಿದ್ದ ಮೇಲೆ ಎಂದಿಗಿಂತ ಚಂದ ನೀನು ನನ್ನನ್ನೆ ಮರಿತರುಣ ನಿನ್ನನ್ನು ಮರೆಯುವೆ ಹಬ್ಬಗಳ ಸೀಸನ್ ಒಂದು ಕಡೆ ಆಯಿತು ಅಂತ ಅಂದರೆ ಆನ್ಲೈನ್ ಶಾಪಿಂಗ್ ಡಿಸ್ಕೌಂಟ್ಗಳ ಸೀಸನ್ ಮತ್ತೊಂದು ಕಡೆ. ಇವತ್ತಿನ ಕಾರ್ಯಕ್ರಮದ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಇದೇ ವಿಷಯದ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಇನ್ನು ಆನ್ಲೈನ್ ಶಾಪಿಂಗಲ್ಲಿ 50%, 80% ಡಿಸ್ಕೌಂಟ್ ಹೀಗೆಲ್ಲ ಇರುತ್ತೆ. ಆದರೆ ಆ ಡಿಸ್ಕೌಂಟ್ಗೆ ಅದು ಒಪ್ಪುತ್ತಾ, ಪ್ರಾಡಕ್ಟ್ ಅಥೆಂಟಿಕೇಟೆಡ್ ಆಗಿರುತ್ತಾ, ಅದರಲ್ಲಿ ಕ್ವಾಲಿಟಿ ಇರುತ್ತಾ ಅನ್ನೋ ಡೌಟ್ ನಿಮ್ಮಲ್ಲಿ ಆಯಿತು ಅಂದರೆ, ಯಾವುದೇ ನೀವು ಈ ಪ್ಲ್ಯಾಟ್ಫಾರ್ಮನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ತೆಗೆದುಕೊಂಡ್ರೂ ಸಹ ಅದರಲ್ಲಿ ಪ್ರತಿ ಪ್ರಾಡಕ್ಟ್ಗೂ ಒಂದೇ ಪ್ರಾಡಕ್ಟ್ಗೆ ಪ್ರೈಸ್ ಡಿಫ್ರೆನ್ಸನ್ನು ಗಮನಿಸಿ. ಕೆಲವಕ್ಕೆ ಒಂದು 100 ರೂಪಾಯಿ ಅಂತ ತೆಗೆದುಕೊಂತು ಅಂದರೆ, ಒಂದು ಒಬ್ಬ ಬೈಯರ್ ಒಬ್ಬರು ಸೆಲ್ಲರ್ ಏನು ಮಾಡಿರ್ತಾರೆ ಅಂತಂದರೆ ಅದಕ್ಕೆ 100 ರೂಪಾಯಿನ ಇಟ್ಟಿರ್ತಾರೆ, ಇನ್ನೊಬ್ಬರು ಒಂದು 2% ಡಿಸ್ಕೌಂಟ್ ಮಾಡಿ 98, ಇನ್ನೊಬ್ಬರು 10% ಡಿಸ್ಕೌಂಟ್ ಮಾಡಿ 90 ರೂಪಾಯಿ, ಇನ್ನೊಬ್ಬರು ಒಂದು 30% ಡಿಸ್ಕೌಂಟ್ ಮಾಡಿ 70 ರೂಪೀಸ್ ಹಾಕಿರ್ತಾರೆ. ಆಗ ನಾವೇನು ಮಾಡ್ತೀವಿ, ಆಬ್ವಿಯಸ್ಲಿ 30% ಡಿಸ್ಕೌಂಟೇ ನೋಡ್ತೀವಿ ಅಲ್ವಾ, ಬಟ್ ದಸ್ ರಾಂಗ್. ಅದನ್ನು ಮಾಡಬಾರ್ದು. ಏನು ಮಾಡಬೇಕಪ್ಪ ಅಂತ ಅಂದರೆ, ಪ್ರತಿಯೊಂದು ಈ ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ಲ, ಆನ್ಲೈನ್ ರಿಟೇಲರ್ ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ಲ, ಆ ಪ್ಲ್ಯಾಟ್ಫಾರ್ಮ್ಗಳು ಕೆಲವು ಪ್ರಾಡಕ್ಟ್ನ ವೆರಿಫೈ ಮಾಡಿರ್ತಾರೆ. ಆ ಒಂದು ಯಾವುದಿದೆ ಪರ್ಟಿಕ್ಯುಲರ್ ಅವ್ರದ್ದು ಒಂದು ವರ್ಡ್ಗಳು ಯೂಸ್ ಮಾಡ್ತಾರೆ, ವೆರಿಫೈಡ್, ಸರ್ಟಿಫೈಡ್, ಆ ಒಂದು ವರ್ಡ್ ಇರುತ್ತೆ ಅದರಲ್ಲಿ. ಆ ವರ್ಡನ್ನು ನೋಡಿ ವೆದರ್ ಇಟ್ ಇಸ್ ಅದು ಏನಾದರೂ ಕೇವಲ 2% ಅಂದರೂ 5% ಅಂತ ಅಂದ್ರೂ ಅದನ್ನೇ ತೆಗೆದುಕೊಳ್ಳೋದು ಬೆಸ್ಟ್. ಯಾಕಂದರೆ ಅವ್ರು ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಆ ಪ್ರಾಡಕ್ಟ್ನ, ಸೊ ಅಥೆಂಟಿಕೇಟೆಡ್ ಆಗಿರುತ್ತೆ. 5% ಡಿಸ್ಕೌಂಟ್ ಆದರೂ ಪರವಾಗಿಲ್ಲ, ಒಳ್ಳೆ ಪ್ರಾಡಕ್ಟನ್ನೇ ನೀವು ತೆಗೆದುಕೊಳ್ತೀರ. ಯಾಕಂದರೆ ಈ ಕಾಮರ್ಸ್ಗೆ ಏನಪ್ಪ ಇದೆ ಅಂತ ಅಂದರೆ, ತುಂಬ ಸೆಲ್ಲರ್ಸು ಅವ್ರ ಜೊತೆ ಒಂದು ಬಾಂಡಿಂಗನ್ನು ಮಾಡ್ಕೊಂಡಿರ್ತಾರೆ. ಅವ್ರೇನಿಲ್ಲ, ಡೈರೆಕ್ಟಾಗಿ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ, ಮೀಡಿಯೇಟರ್ಶಿಪ್ ಅಷ್ಟೇ ಅವ್ರು ಮಾಡ್ತಾರೆ. ಎಲ್ಲ ಪ್ರಾಡಕ್ಟ್ನ ವೆರಿಫೈ ಮಾಡೋಕ್ಕಾಗಲ್ಲ. ಆದರೆ ಸೇಮ್ MRP ಏನಿರುತ್ತೆ ಅಥವಾ ಅದು ಕಡಿಮೆ ಡಿಸ್ಕೌಂಟಲ್ಲಿ 2%, 3%, 5% ಡಿಸ್ಕೌಂಟ್, 10% ಇಲ್ಲೇನಿರುತ್ತೆ, ಅದನ್ನು ವೆರಿಫೈ ಮಾಡಿಟ್ಟಿರ್ತಾರೆ. ಏನಾದರೂ 30% ಡಿಸ್ಕೌಂಟ್ ಕೊಟ್ಟರೆ ಅದಕ್ಕೂ ಅವ್ರು ವೆರಿಫೈಡ್ ಅಂತ ಅಂದರೆ ಗುಡ್ ಟು ಗೋ, ಅದು ಸ್ಟಾಕ್ ಕ್ಲಿಯರೆನ್ಸ್ ಇರುತ್ತೆ, ಅಂತದನ್ನ ತೆಗೆದುಕೊಳ್ಬೋದು. ಇಲ್ಲ ಅಂತ ಅಂದರೆ ಯಾವುದು ವೆರಿಫೈಡ್ ಆಗಿರುತ್ತೆ, ಅಥೆಂಟಿಕೇಟೆಡ್ ಆಗಿರುತ್ತೆ, ಸರ್ಟಿಫೈಡ್ ಆಗಿರುತ್ತೆ, ಅಂಥ ಪ್ರಾಡಕ್ಟನ್ನು ತೆಗೆದುಕೊಳ್ಳೋದು ನಮ್ಮ ಸೇಫ್ಟಿಗೆ. ಯಾಕಂದರೆ ಪ್ರಾಡಕ್ಟ್ ಜೆನ್ಯೂನ್ ಆಗಿರುತ್ತೆ. ಆನ್ಲೈನ್ ಆರ್ ಆಫ್ಲೈನ್ ತೆಗೆದುಕೊಳ್ಳೋದೇನಕ್ಕೆ, ನಮಗೆ ಬೆಸ್ಟ್ ಆಗಿರೋ ಪ್ರಾಡಕ್ಟ್ ಸಿಗಬೇಕು ಅಂತಲ್ವ. ಈಗಾಗಲೇ ಹೇಳಿದಾಗೇನೆ ಇದು ಬರೀ ನೆಗೆಟಿವ್ ಥಿಂಗ್ಸ್ ಏನದಲ್ಲ, ಪಾಸಿಟಿವ್ ಥಿಂಗ್ಸು ಇದೆ. ಸುಮಾರು 1.5 ಕೋಟಿಯಷ್ಟು ಜಾಬನ್ನು ಕ್ರಿಯೇಟ್ ಮಾಡಿದೆ ಇಂಡಿಯಾದಲ್ಲಿ ಇ ಕಾಮರ್ಸು. ಸೊ ದೊಡ್ಡ ಸಂಖ್ಯೆಯೇ, ದೊಡ್ಡ ವರ್ಕ್ ಶೇರನ್ನು ಇದು ತೆಗೆದುಕೊಳ್ಳುತ್ತೆ ಜಾಬಲ್ಲಿ ನೋಡೋದಾದರೆ. ಅದೇ ಗುಡ್ ಅನ್ನೋ ವಿಷಯಗಳಿದೆ, ಬ್ಯಾಡ್ ಅನ್ನೋ ವಿಷಯಗಳಿದೆ. ಆನ್ಲೈನ್ ಶಾಪಿಂಗಿಂತ ಒಂದೆಲ್ಲರೂ ಸ್ನೇಹಿತರು ಸೇರಿ ಒಂದಿನ ಆಫ್ಲೈನ್ ಶಾಪಿಂಗ್ ಹೋಗೋದೇ ಬೆಸ್ಟ್ ಅಂತ ಅನಿಸುತ್ತೆ. ಮತ್ತಷ್ಟು ಮಾತುಕತೆ ಇದೆ, ನಿಮ್ಮ ಸಂದೇಶಗಳೆಲ್ಲ ಬರಲಿ. ನಿಮ್ಮ ಸಂದೇಶಗಳು ಬಂದಿದೆ, ಈಗ ಒಂದು ಗೀತೆಯನ್ನು ಕೇಳಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ನೀವು ಯಾರೆಲ್ಲ ಸಂದೇಶವನ್ನು ಕಳಿಸ್ಬೇಕು ಅಂದ್ಕೊಂಡಿದ್ರೆ ತಡ ಮಾಡಬೇಡಿ, ಪಟಾಪಟ್ ಅಂತ ಸಂದೇಶವನ್ನು ಕಳಿಸ್ತಾ ಇರಿ. ಇನ್ನು ನಮ್ಮ ದೂರವಾಣಿ ವಾಟ್ಸಪ್ ಸಂಖ್ಯೆ ನಿಮ್ಮ ಬಳಿ ಇಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ, 9483091029. 9483091029. ಒಂದು ಗೀತೆಯ ಕಾಲ ಅವಕಾಶ ನೋಡಿ, ಒಂದು ಹುಡುಗಿ ಶಾಪಿಂಗ್ ಮಾಡೋಕೆ ಹೋಗಿದೆ, ಅದೇ ಜಾಗ ಒಂದು ಹುಡುಗ ಹೋಗಿದ್ದಾನೆ, ಆದರೆ ಆ ಟೈಮಲ್ಲಿ ಏನಾಗಿದೆ, ಭೇಟಿ ಆಗಿದೆ. ಆ ಒಂದು ವಿಷಯ ಇರುವಂಥ, ಆ ಹಿಂದಿನ ಬ್ಯಾಕ್ಗ್ರೌಂಡ್ ಕತೆ ಇರುವಂಥ ಒಂದು ಗೀತೆಯನ್ನ ಕೇಳಿ ಬರೋಣ. ಹೊಂದಿಯೇನು ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು ನೀ ಯಾರೋ ಕಾಣೆನು ನನ್ನೊಳ್ಳ ನೀನು ಒಂದೇ ಒಂದು ಸಾರಿ ನಗು ನೋಡಿದಾಗ ಹಗಲಲ್ಲೂ ಸಹ ತಿಳಿ ಬೆಳದಿಂಗಳು ಸುರಿದಂತಾಯಿತು ಸವಿದಂತಾಯಿತು. ಎಂತಹ ಅದ್ಭುತ ಭಾವ ಅಲ್ವಾ? ಹಗಲಲ್ಲೂ ಬೆಳದಿಂಗಳ ಬರೀ ಸುರಿಯದಲ್ಲಪ್ಪ, ಅದನ್ನ ಸವದ್ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು ಹಬ್ಬಗಳ ಸೀಸನ್ ಒಂದು ಕಡೆ ಆಯಿತು ಅಂತ ಅಂದರೆ ಡಿಸ್ಕೌಂಟ್ಗಳ ಸುರಿಮಳೆಯ ಸುರಿತಾ ಇದ್ದೀವಿ ಆನ್ಲೈನ್ ಶಾಪಿಂಗಲ್ಲಿ, ಅದರ ಸೀಸನ್ ಮತ್ತೊಂದು ಕಡೆ. ಈ ಒಂದು ವಿಷಯದ ಕುರಿತು ಮಾತಾಡ್ತಾ ಇದ್ದೀವಿ. ಎಲ್ಲ ವಿಷಯವನ್ನು ಮಾತಾಡಿದ್ದಂತಾಯಿತು. ಇನ್ನು ನಮ್ಮ ಸ್ನೇಹಿತರ ಸಂದೇಶವನ್ನು ನೋಡುವಂತಹ ಸಮಯ. ಓಲೆ ಲಕ್ಷ್ಮಿ ಚಂದ್ರಶೇಖರ್ ಅವರು ಆನ್ಲೈನ್ ಶಾಪಿಂಗ್ ನೋ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕನ್ನಡಕ ಜಯ ಕಾರ್ಯಕ್ರಮವನ್ನು ಮೆಚ್ಚಿ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿದೆ. ಹಲಸೂರಿನ ರಾಜೇಶ್ ಅವರು, ನಾವು ಹಬ್ಬದ ಸಮಯದಲ್ಲಿ ಶಾಪಿಂಗ್ ಕಮ್ಮಿ ಮಾಡ್ತೇವೆ, ಯಾಕಂದರೆ ಹಬ್ಬದ ಸಮಯದಲ್ಲಿ ಜನ ಇರ್ತಾರೆ ಎಲ್ಲ ಕಡೆ ಅಂತ ಹೇಳ್ತಾ ಇದ್ದಾರೆ. ಹರಿಹರ ತಾಲೂಕು ನಿಟ್ಟೂರಿನಿಂದ ಬಿ ಜಿ ಧನಂಜಯ ಅವರ ಸಂದೇಶ ಬಂದಿದೆ, ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡು ಮತ್ತು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಸಂಜೀವ್ ಕುಮಾರ್ ಮೈಲಾರ ಬೀದರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೋನಸಾಗರ ಆನಂದಚಾರಿ, ಸೂಪರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಮಾಧವನ್ ಅವರು ಚೆನ್ನೈಯಿಂದ, ಗಣಭಜನ ಸೂಪರ್, ಶಾಪಿಂಗ್ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಶಾಪಿಂಗ್ ಸ್ಟಾರ್ಟ್ ಆದಮೇಲೆ ಮನೆಗೆ ಎಲ್ಲ ಬರುತ್ತೆ, ಅದೇ ನಾವೇ ಶಾಪಿಂಗ್ಗೆ ಹೋದಾಗ ಸಿಗೋ ಖುಷಿ ಆನ್ಲೈನ್ಲಿ ಸಿಗಲ್ಲ. ಸೊ ಅಕಾರ್ಡಿಂಗ್ ಟು ಮೀ ಆಫ್ಲೈನ್ ಶಾಪಿಂಗ್ ಇಸ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಕುಸುಮ ಅವರು. ಸ್ನೇಹಿತರು ಬರ್ತ್ಡೆ ಪಾರ್ಟಿಗೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ, ಈಗ ಕೇಕ್ ಕಟಿಂಗ್ ಆಗ್ತಿದೆ ಬನ್ನಿ ಅಂತೆಲ್ಲ. ಭಾಳ ಖುಷಿಯಾಗುತ್ತೆ ನಿಮ್ಮ ಸಂದೇಶಗಳಿಗೆ. ವಿದ್ಯಾಪ್ರಸಾದ್ ಅವರು ವಿಜಯನಗರಿಂದ, ಪ್ರಾಡಕ್ಟ್ ಪ್ರೈಸ್ನ ಆಫರ್ನ ಅನೌನ್ಸ್ ಮಾಡೋಕ್ಕೂ ಮುಂಚೆ ನೋಡಿ ಇಟ್ಕೋಬೇಕು, ಆಫರ್ ಇದ್ದಾಗ ಪ್ರೈಸ್ ಡ್ರಾಪ್ ಆದರೆ ಮಾತ್ರ ಪರ್ಚೇಸ್ ಮಾಡಬೇಕು. ಕೆಲವು ಐಟಮ್ಸ್ಗಳು ಇವೆ ಪ್ರೈಸ್ ಇರುತ್ತೆ ಅಂತ ನೋಡಿ ಹೆಂಗೆ ಸ್ಕೆಚ್ ಹಾಕಿ ಪರ್ಚೇಸ್ ಮಾಡಲೇಬೇಕು ಅಂತ ನಮ್ಮ ವಿದ್ಯಾಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಭಾಳ ಖುಷಿಯಾಯಿತು ವಿದ್ಯಾಪ್ರಸಾದ್ ಅವರೇ ನಿಮ್ಮ ಸಂದೇಶವನ್ನು ನೋಡಿ. ಮತ್ತೆ ಯಾರ ಸಂದೇಶ? ನಾರಾಯಣಸ್ವಾಮಿ ಅವರ ಸಂದೇಶ ಬಂದಿದೆ. ನಮ್ಮೂರತ್ರ ಈಶ್ವರಗೌಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮೂರತ್ರ ಟಿ ನರಸೀಪುರ ಟೌನ್ ಇದೆ, ಸೋಮವಾರ ಸಂತೆ ನಡೆಯುತ್ತೆ, ಆವಾಗ ನಮಗೆ ಏನು ಅವಶ್ಯಕತೆ ಇದೆಯೋ ಅಂತ ವಸ್ತುಗಳನ್ನು ವಾರಕ್ಕೆ ಆಗೋ ಶಾಪಿಂಗ್ ಮಾಡ್ತೇವೆ, ಆನ್ಲೈನ್ ಶಾಪಿಂಗ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟಿ ನರಸೀಪುರದಂಥ ಸುಂದರವಾದ ಊರಿದ್ದಾಗ ಯಾಕಿವೆಲ್ಲ ಹೇಳಿ. ಭಾಳ ಇಷ್ಟ ಆಗುತ್ತೆ ರೀ ನಿಮ್ಮೂರು ನಾರಾಯಣಸ್ವಾಮಿ ಅವರೇ. ಸ್ನೇಹಿತರೆ, ಊರು ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಾವೇರಿ, ಕಪಿಲ ಮತ್ತು ಇನ್ನೊಂದು ಸ್ಫಟಿಕ ಅನಿಸುತ್ತೆ, ಮೂರು ನದಿಗಳ ಸ್ಫಟಿಕ, ಸ್ಫಟಿಕ ಅಂತ ಕರೀತಾರೆ. ಈ ಮೂರು ನದಿಗಳ ಸಂಗಮ ಆಗುವಂಥ ಜಾಗ ಈ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಅಲ್ಲೇ. ಒಳ್ಳೆಯ ಊರು ನಿಮ್ಮ ಊರು ನರಸೀಪುರ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಒಂದು ಗೀತೆಯನ್ನು ಕೇಳೋಣ. ಗೀತೆಯ ನಂತರ ನಾವು ಸಂದೇಶಗಳನ್ನ, ಅದಾದ ನಂತರ ವಾರ್ತೆಗಳಿರುತ್ತೆ, ವಾರ್ತೆಗಳಾದ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ಮತ್ತೆ ನೋಡ್ತೀನಿ ನಾನು. ನೋಡಿ, ಆವಾಗೆಲ್ಲ ಶಾಪಿಂಗ್ ಮಾಡಬೇಕಾದ್ರೆ ರಜೆ ಇರಲೇಬೇಕಾಗಿತ್ತು, ಒಂದು ಭಾನುವಾರ ಆಗಬೇಕಾಗಿತ್ತು, ಫ್ರೀ ಮಾಡ್ಕೋಬೇಕಾಗಿತ್ತು. ಈಗಾಗಲ್ಲ, ಎಲ್ಲ ಹೋಗ್ತಾ ಟ್ರಾವೆಲ್ ಮಾಡ್ತಾ ಕೂಡ ಶಾಪಿಂಗ್ ಮಾಡಿಬಿಡ್ಬೋದು. ಸ್ವಲ್ಪ ಮಜಾ ನೌಕರಿಗೆ ಈ ದಿನ ರಜಾ, ನೌಕರಿಗೆ ಈ ದಿನ ರಜಾ.